ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:50 ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ. ಕೇಳಿ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಶುಂಠಿ ಕೃಷಿ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಡಾಕ್ಟರ್ ಎಸ್ ವೈ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಕೃಷಿ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಡಾಕ್ಟರ್ ಎಸ್ ವೈ ಚಂದ್ರಶೇಖರ್ ಅವರು. ನಮಸ್ಕಾರ ಡಾಕ್ಟರ್ ಚಂದ್ರಶೇಖರ್ ಅವರು. ನಮಸ್ಕಾರ. ಈಗ ಪ್ರಾರಂಭದಲ್ಲಿ ಶುಂಠಿ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡ್ತೀರಾ? ಶುಂಠಿ ನಮ್ಮ ರಾಜ್ಯ ಮತ್ತು ಇತರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇರತಕ್ಕಂತ ಒಂದು ಪ್ರಮುಖ ಬಹುವಾರ್ಷಿಕ ಮೂಲಿಕೆ. ಇದರ ಮುಖ್ಯವಾದ ಭಾಗ ವಾಣಿಜ್ಯ ಮಟ್ಟದಲ್ಲಿ ಬಳಸ್ತಾ ಇರೋದು ಅಂದ್ರೆ ಇದರ ಗಡ್ಡೆಗಳು. ಸೊ ಇದನ್ನ ಸಾಂಬಾರ ಪದಾರ್ಥವಾಗಿ ಸುಮಾರು ವರ್ಷಗಳಿಂದ ಬಳಸ್ತಾ ಇದ್ದಾರೆ. ಇದರ ಮುಖ್ಯವಾದಂತ ಒಂದು ಉಪಯೋಗಗಳ ಬಗ್ಗೆ ಗಮನಿಸೋದಾದ್ರೆ, ಶುಂಠಿಯನ್ನ ತಾಜಾ ಮತ್ತು ಒಣ ಶುಂಠಿಯಾಗಿ ಕೂಡ ಬಳಸ್ತಾರೆ. ಮಸಾಲೆ ಮತ್ತು ಔಷಧಿಯ ಕೂಡ ಬಳಸೋದು ಉಂಟು. ಮುಖ್ಯವಾಗಿ ಹೊಟ್ಟೆ ಸಮಸ್ಯೆಗಳಿರ್ಬೋದು, ಅತಿಸಾರ ಇರ್ಬೋದು, ರಕ್ತಸ್ರಾವ ಇರ್ಬೋದು, ಕೆಮ್ಮು ನೆಗಡಿ ಕಡಿಮೆ ಮಾಡೋದ್ರಲ್ಲಿ ಇದರ ಪಾತ್ರ ಬಹಳ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನ ಶುಂಠಿ ಬೇಸಾಯ ಮಾಡ್ಕೋಬೇಕು ಅಂದ್ರೆ ಮಣ್ಣು ಹೇಗಿದ್ರೆ ಒಳ್ಳೇದು ಅಂತೀರಿ? ಶುಂಠಿಯನ್ನ ನಮ್ಮ ರಾಜ್ಯ ಬಿಟ್ಟು ದೇಶದಲ್ಲಿ ಸಾಕಷ್ಟು ರಾಜ್ಯಗಳಲ್ಲಿ ಇದನ್ನ ಬೆಳೀತಾ ಇದ್ದಾರೆ. ಈ ರಾಜ್ಯಗಳಲ್ಲಿ ಗಮನಿಸುವ ಅಂಶ ಏನಂತಂದ್ರೆ, ಎಲ್ಲಿ ಕೆಂಪುಗೋಡು, ಜೇಡಿ ಮಣ್ಣು, ಮರಳು ಮಿಶ್ರಿತ ಮಣ್ಣು ಇರುತ್ತೋ ಅಂತ ಪ್ರದೇಶದಲ್ಲಿ ಯಶಸ್ವಿಯಾಗಿ ಬೆಳೀತಾ ಇದ್ದಾರೆ. ಆದ್ರೆ ಎಲ್ಲಿ ಕಪ್ಪು ಮಣ್ಣು ಅಥವಾ ಸ್ವಲ್ಪ ಗಂಟು ಪದಾರ್ಥ ಅಂತ ಪ್ರದೇಶಗಳಲ್ಲಿ ಇದನ್ನ ಬೆಳೀಲಿಕ್ಕೆ ಸೂಕ್ತವಲ್ಲ ಅಂತ ಹೇಳ್ಬೋದು. ಅಂದ್ರೆ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ, ಇದು ಗಡ್ಡೆ ಜಾತಿ ಆಗಿರೋದ್ರಿಂದ ಮಣ್ಣು ಹುಡಿಯುಡಿ ಆಗಿರತಕ್ಕಂಥದ್ದು ಬಹಳ ಗಮನಿಸಬೇಕಂತ ಅಂಶ. ಅಂದ್ರೆ ಹಗುರವಾದ ಮಣ್ಣು ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತು ಸಾಕಷ್ಟು ಪೋಷಕಾಂಶಗಳು ಹೊಂದಿರಬೇಕು, ಯಾಕಂದ್ರೆ ಇದು ಹೆಚ್ಚು ಪೋಷಕಾಂಶಗಳನ್ನ ಇಷ್ಟಪಡುತ್ತೆ. ಇನ್ನ ಶುಂಠಿ ಬೇಸಾಯಕ್ಕೆ ಹವಾಗುಣ ಹೇಗಿದ್ರೆ ಒಳ್ಳೇದು ಅಂತ? ಮುಖ್ಯವಾಗಿ ಬೆಚ್ಚಗಿನ ಪ್ರದೇಶ ಅಂತ ಹೇಳ್ತೀವಿ, ಅಂದ್ರೆ ಡ್ರೈ ವೆದರ್ ಅಂತ ಹೇಳ್ತೀವಿ. ಅಂತ ಪ್ರದೇಶದಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ 1500 meter ಎತ್ತರದವರೆಗೂ, ಅಂದ್ರೆ ಸಮುದ್ರ ಮಟ್ಟದಿಂದ ಅಲ್ಲಿವರೆಗೂ ಇದನ್ನ ಬೆಳೆಯಬಹುದು ಅಂತ ಕಂಡುಕೊಂಡಿದೀವಿ. ನೀರಾವರಿ ಮತ್ತು ಮಳೆಯಾಶ್ರಯ ಎರಡದಲ್ಲೂ ಕೂಡ ಬೆಳೆಯಬಹುದು. ಆದ್ರೆ ಯಶಸ್ವಿಯಾಗಿ ಬೆಳೆಯಬೇಕಾದ್ರೆ ಕೆಲವು ಅಂಶಗಳನ್ನ ಗಮನಿಸ್ತೀವಿ. ಅಂದ್ರೆ ಯಾವ ಪ್ರದೇಶ ಸೂಕ್ತವಾಗಿದ್ರೆ ಒಳ್ಳೇದು ಅಂತ ಹೇಳ್ಬೋದು. ಅಂದ್ರೆ ಬಿತ್ತನೆ ಸಮಯದಲ್ಲಿ ಸ್ವಲ್ಪ ಸಾಧಾರಣ ಮಳೆ ಇರಬೇಕು, ಅಂದ್ರೆ ಮಳೆ ಕಡಿಮೆ ಇದ್ರೂ ಪರವಾಗಿಲ್ಲ. ಸ್ವಲ್ಪ ಬೆಳೆದಾದ್ಮೇಲೆ, ಅಂದ್ರೆ ಒಂದು ತಿಂಗಳು ಒಂದೂವರೆ ತಿಂಗಳಾದ್ಮೇಲೆ ಚೆನ್ನಾಗಿ ಮಳೆ ಬರ್ತಕ್ಕಂಥ ಪ್ರದೇಶ, ಅಂದ್ರೆ ಅಂತ ಒಂದು ವಾತಾವರಣ ಬೇಕು. ಕೊಯ್ಲು ಮಾಡುವ ಅಂತ ಬಂದಾಗ, ಸುಮಾರು ಒಂದು 7-8 ತಿಂಗಳ ಅಂತ ಬಂದಾಗ ಸ್ವಲ್ಪ ಒಣಹವೆ ಇರಬೇಕು. ಸೊ ಇಂತ ಒಂದು ವಾತಾವರಣ ತುಂಬಾ ಸೂಕ್ತ ಅಂತ ಹೇಳ್ಬೋದು ಇದಕ್ಕೆ. ಇನ್ನ ನಮ್ಮಲ್ಲಿ ಯಾವಾಗ ಈ ಶುಂಠಿಯನ್ನ ಬೆಳ್ಕೊಳ್ಳೋದಕ್ಕೆ ಸೂಕ್ತವಾದಂತ ಕಾಲ ಅಂತೀರಿ? ಈಗ ಮುಖ್ಯವಾಗಿ ನೋಡೋದಾದ್ರೆ ಮೇ ಪ್ರಾರಂಭದ ತಿಂಗಳಿಂದ ಹಿಡಿದು ಕೊನೆಯವರೆಗೂ ಇದನ್ನ ನಾಟಿ ಮಾಡ್ಕೊಳ್ಳೋ ಸೂಕ್ತ ಸಮಯ ಅಂತ ಹೇಳ್ಬೋದು. ರೈತರಿಗೆ ಸ್ವಲ್ಪ ನೀರಾವರಿ ಆಶ್ರಯ ಇದೆ ಅಂದ್ರೆ ಅದನ್ನ ಇನ್ನು ಮೊದಲೇ ಪ್ರಾರಂಭ ಮಾಡಬಹುದು. ಉದಾಹರಣೆಗೆ ಫೆಬ್ರವರಿ ಮಾರ್ಚ್ ಅಲ್ಲಿ ಕೂಡ ಇದನ್ನ ಪ್ರಾರಂಭ ಮಾಡ್ಕೋಬಹುದು. ಇನ್ನ ನಾವು ಯಾವುದೇ ಒಂದು ಬೆಳೆಯಿಂದ ಉತ್ತಮ ಇಳುವರಿ ಪಡಿಬೇಕು ಅಂದ್ರೆ ಸರಿಯಾದಂತ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಆ ತಳಿಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ, ಈ ಶುಂಠಿನಲ್ಲಿ ಯಾವ್ಯಾವ ತಳಿಗಳಿದಾವೆ ಅಂತ?

ನಾವು ಗೊಬ್ಬರ ಶಿಫಾರಸು ಮಾಡ್ತೀವಿ ಎರಡು ಹಂತದಲ್ಲಿ, ಅಂದ್ರೆ ಮೇಲ್ಗೊಬ್ಬರವನ್ನು ಎರಡು ಸಾರಿ ಕೊಡ್ತೀವಲ್ಲ 40 ಮತ್ತು 60 ದಿವಸದಲ್ಲಿ, ಅದೇ ಸಂದರ್ಭದಲ್ಲಿ ಕೂಡ ನಾವು ಇದನ್ನ ಅದಕ್ಕೆ ಕೂಡ ಹಾಕೋಬಹುದು ಅಂತ ಹೇಳ್ಬೋದು. ಇನ್ನು ಈ ಅಂತರ ಬೇಸಾಯ ಮಾಡೋದು ಮತ್ತು ಕಳೆ ತೆಗೆಯೋದು ಕೂಡ ಅಷ್ಟೇ ಮುಖ್ಯ, ಇದನ್ನು ಯಾವ ಮಾಡಬೇಕಾಗತ್ತೆ ಅಂತೀರಿ? ಶುಂಠಿಯಲ್ಲಿ 2-3 ತರದ ಅಂತರ ಬೇಸಾಯವನ್ನು ಮಾಡ್ಕೋಬಹುದು. ಅಂದ್ರೆ ಏನಂದ್ರೆ ರಸಗೊಬ್ಬರಗಳನ್ನ ಹಾಕಕ್ ಮೊದಲು ಕಳೆ ಕೈ ಆಡಿಸ್ತಾರೆ, ಕಳೆ ತೆಗೆದು ಆ ನಂತರ ರಸಗೊಬ್ಬರ ಕೊಡ್ತಕ್ಕಂಥ ಪದ್ಧತಿ, ಅದರ ಜೊತೆಗೆ ಹೊದಿಕೆ ಕೊಡ್ತಕ್ಕಂಥದ್ದು. ಈ ಮೂರು, ರಸಗೊಬ್ಬರ ಹಾಕೋದು, ಕಳೆ ತೆಗೆಯೋದು ಮತ್ತೆ ಹೊದಿಕೆ ಹಾಕೋದು ಜೊತೆ ಜೊತೆಗೆ ಹೋಗ್ಬೇಕಾಗುತ್ತೆ. ಜೊತೆಗೆ ಶುಂಠಿಗೆ ನೀರು ಬೇಕು, ಆದ್ರೆ ಹೆಚ್ಚಾದ ನೀರಿದ್ರೆ ರೋಗಗಳು ಜಾಸ್ತಿ. ಆ ದೃಷ್ಟಿಯಿಂದ ಬಸಿಕಾಲುವೆಗಳನ್ನ ಅವಾಗವಾಗ ಸ್ವಚ್ಛ ಮಾಡ್ಕೋಬೇಕಾಗುತ್ತೆ. ಎಷ್ಟು ನೀರನ್ನ ತೆಗಿತಿರೋ ಶುಂಠಿಯಲ್ಲಿ ಅಷ್ಟು ಚೆನ್ನಾಗಿ ಶುಂಠಿ ಬರುತ್ತೆ, ಇದೊಂದು ಗಮನಿಸಬೇಕಾದ ಅಂಶ. ಆಮೇಲೆ ಗಡ್ಡೆಗಳು ಚೆನ್ನಾಗಿ ಮುಚ್ಕೊಳ್ಳೋಕ್ಕೋಸ್ಕರ ನಾವು ಹೊದಿಕೆಯನ್ನ ಹಾಕ್ತಾನೆ ಇರಬೇಕಾಗುತ್ತೆ. ಆಮೇಲೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ 40 ಮತ್ತು 90 ದಿವಸಗಳಲ್ಲಿ ಮೇಲ್ಗೊಬ್ಬರ ಕೊಡಬೇಕಾದ್ರೆ ಈಗ ಹೊದಿಕೆ ಕೊಡೋದನ್ನು ಕೂಡ ಮಾಡಲೇಬೇಕಾಗುತ್ತೆ. ಅಂದ್ರೆ ಕಳೆ ತೆಗೆದು ರಸಗೊಬ್ಬರಗಳನ್ನು ಕೂಡ ನಾವು ಕೊಡಬೇಕಾಗುತ್ತೆ. ಈ ಶುಂಠಿ ಬೆಳೆಯನ್ನ ಬೆಳೆದ ನಂತರ ಬೆಳೆ ಪರಿವರ್ತನೆಗೆ ಯಾವ್ಯಾವ ಬೆಳೆಗಳನ್ನ ಬೆಳಕಬಹುದು, ಜೊತೆಗೆ ಶುಂಠಿ ಜೊತೆಯಲ್ಲಿ ಯಾವ್ಯಾವ ಮಿಶ್ರ ಬೆಳೆಗಳನ್ನ ಬೆಳಕೋಬೇಕಾಗತ್ತೆ ಅಂತೀರಿ? ಶುಂಠಿ ನಾ ಹೇಳಿದಾಗೆ ಸಾಕಷ್ಟು ರಸಗೊಬ್ಬರಗಳನ್ನ ಇಷ್ಟಪಡ್ತಕ್ಕಂತ ಒಂದು ಬೆಳೆ. ಅದಾದ ನಂತರ ಕಡಿಮೆ ರಸಗೊಬ್ಬರಗಳು ಇಷ್ಟಪಡ್ತಕ್ಕಂತ ಬೆಳೆಗಳನ್ನ ಬೆಳ್ಕೋಬೇಕು. ಅಂದ್ರೆ ಶುಂಠಿ ಬೆಳೆದ ನಂತರ ಉದಾಹರಣೆಗೆ ರಾಗಿ, ಭತ್ತ, ಎಳ್ಳು ಇಂತ ಮರಗೆನಸು ಇಂಥವನ್ನ ಹಾಕೋಬಹುದು. ಕಾಫಿ, ತೆಂಗು, ಅಡಿಕೆ, ಕಿತ್ತಲೆ ತೋಟಗಳು ಕೂಡ ಅಂತರ ಬೆಳೆಯಾಗಿ ಕೂಡ ಇದನ್ನ ಚೆನ್ನಾಗಿ ಬೆಳೆಯಬಹುದು. ಒಂದು ಗಮನಿಸಬೇಕಾದ ಅಂಶ ಅಂದ್ರೆ ಈಗ ಕೆಲವು ತರಕಾರಿಗಳು ಬೆಳೆಯಕ್ಕೆ ಪ್ರಯತ್ನ ಮಾಡಿದ್ರೆ ಶುಂಠಿ ನಂತರ ಒಳ್ಳೆಯ ಪದ್ಧತಿ ಅಲ್ಲ ಅಂತ ಹೇಳಿಕ್ ಇಷ್ಟಪಡುವುದು. ಉದಾಹರಣೆಗೆ ಟೊಮ್ಯಾಟೊ, ಆಲೂಗಡ್ಡೆ, ಮೆಣಸಿನಕಾಯಿ, ಬದನೆಕಾಯಿ, ಶೇಂಗಾ ಇಂಥ ಬೆಳೆಗಳನ್ನ ಯಾವುದೇ ಕಾರಣಕ್ಕೂ ಬೆಳಿಬಾರದು. ಕಾರಣ ಇಷ್ಟೇ, ಈ ಶುಂಠಿಗೆ ಬರ್ತಕ್ಕಂತ ಒಂದು ಬ್ಯಾಕ್ಟೀರಿಯಾ ರೋಗ ಈ ಬೆಳೆಗಳಿಗೂ ಬರುತ್ತೆ. ಆ ದೃಷ್ಟಿಯಿಂದ ಈ ಬೆಳೆಗಳನ್ನ ಯಾವುದೇ ಕಾರಣಕ್ಕೂ ಬೆಳಿಬಾರದು, ತರಕಾರಿ ಬೆಳೆಗಳನ್ನ ಬೆಳಿಬಾರದು ಅಂತ. ಈ ನಾ ಹೇಳಿದಂತ ಕೆಲವು ತರಕಾರಿಗಳು ಅಂತ ಅದನ್ನ ಬೆಳಿಬಾರದು. ಅಂದ್ರೆ ಟೊಮ್ಯಾಟೊ, ಆಲೂಗಡ್ಡೆ, ಮೆಣಸಿನಕಾಯಿ, ಬದನೆಕಾಯಿ, ನೆಲಗಡ್ಲೆ ಇದನ್ನ ಬೆಳಿಬಾರದು. ಇನ್ನ ನೀರಾವರಿ ಆಶ್ರಯ ಇರುವಂತವ್ರು ನೀರನ್ನ ಎಷ್ಟು ದಿನಕ್ಕೊಂದ್ಸರಿ ಕೊಡ್ಬೇಕಾಗತ್ತೆ, ಅಂತರ ಬೇಸಾಯವನ್ನ ಯಾವಾಗ ಯಾವಾಗ ಮಾಡ್ಕೋಬೇಕಾಗತ್ತೆ? ಶುಂಠಿ ಆಕ್ಚುಲಿ ನೀರನ್ನ ಬಯಸ್ತಕ್ಕಂತ ಬೆಳೆ ಆಗಿರೋದ್ರಿಂದ ನಾವು 8-10 ದಿವಸಕ್ಕೊಮ್ಮೆ ನೀರು ಕೊಡ್ತಾ ಹೋಗ್ಬೇಕು. ಆಮೇಲೆ ಅಂತರ ಬೇಸಾಯ ಮುಖ್ಯವಾಗಿ ಕಳೆ, ಕಳೆಗಳು ಜಾಸ್ತಿ ಬೆಳೀತಾ ಹೋಗ್ತವೆ. ಪ್ರಾರಂಭಿಕ 2-3 ತಿಂಗಳಲ್ಲಿ ಅಂದ್ರೆ 90 ದಿವಸಗಳವರೆಗೂ ಕಳೆಗಳನ್ನ ತೆಗಿತಾ ಹೋಗ್ಬೇಕು. ಆನಂತರ ಶುಂಠಿ ಬೆಳೆದು ಅದನ್ನ ಮುಚ್ಕೊಂತ ಹೋಗುತ್ತೆ. ಶುಂಠಿಯನ್ನು ಯಾವುದೇ ಕಾರಣಕ್ಕೂ ಗಮನಿಸಬೇಕಾದ ಅಂಶ, ಸತತವಾಗಿ 2-3 ವರ್ಷ ಅದೇ ಜಮೀನಿನಲ್ಲಿ ಅದೇ ತಾಕಿನಲ್ಲಿ ಬೆಳೀಬಾರದು. ಅಂದ್ರೆ ಬೆಳೆ ಪರಿವರ್ತನೆ ಪರಿವರ್ತನೆ ಮಾಡಲೇಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಶುಂಠಿ ಬೆಳೆ ಎಷ್ಟು ತಿಂಗಳಿಗೆ ಕೊಯ್ಲು ಬರುತ್ತೆ, ಆ ಕೊಯ್ಲನ್ನ ಹೇಗೆ ಮಾಡ್ಕೋಬೇಕಾಗತ್ತೆ, ಮತ್ತೆ ಸಂಸ್ಕರಣೆಯನ್ನ ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅಂತ? ಶುಂಠಿಯನ್ನ ಇತ್ತೀಚೆಗೆ ಏನಾಗಿದೆ, ಹಸಿ ಶುಂಠಿಯಾಗಿ ಬಳಸುವುದು ಜಾಸ್ತಿ ಇದೆ. ಅದರ ಜೊತೆಗೆ ಸುಮಾರು ರೈತರು ಒಣಶುಂಠಿ ಮಾಡ್ಕೊತಾರೆ ಮತ್ತು ಸಂಸ್ಕರಣೆ ಕೂಡ ಮಾಡ್ಕೊತಾರೆ. ಈಗ ಹಸಿ ಶುಂಠಿಗೋಸ್ಕರ ಆದ್ರೆ ಒಂದು 6-7 ತಿಂಗಳು ಬೆಳೆದಂತ ಶುಂಠಿಯನ್ನು ನಾವು ಕೊಯ್ಲು ಮಾಡಬಹುದು. ಇದನ್ನ ಕೊಯ್ಲು ಮಾಡಿದ ಸುಲಭ ವಿಧಾನ ಅಂದ್ರೆ ಅದನ್ನ ಗಡ್ಡೆಯನ್ನು ಅಗೆದು ಸ್ವಚ್ಛ ಮಾಡಿ ಬಳಸ್ಕೊಳ್ತಕ್ಕಂಥದ್ದು. ಸುಮಾರು 1 ಎಕರೆ ಪ್ರದೇಶಕ್ಕೆ 20 ಟನ್ವರೆಗೂ ಹಸಿ ಶುಂಠಿಯನ್ನು ನಾವು ಪಡಿಬಹುದು. ಆದ್ರೆ ಒಣಶುಂಠಿ ಮಾಡಬೇಕಾದ್ರೆ ಗಮನಿಸಬೇಕಾದ ಅಂದ್ರೆ 8 ತಿಂಗಳ ನಂತರ ನಾವು ಕೊಯ್ಲು ಮಾಡ್ಕೋಬೇಕು. ಆಮೇಲೆ ಗಡ್ಡೆಗಳನ್ನ ಸಪರೇಟ್ ಮಾಡಿ ಅದನ್ನ ಸ್ವಚ್ಛ ಮಾಡಿ ತೊಳೆದು ಅದಕ್ಕೆ ಆದಂತ ತೊಳೆಯತಕ್ಕಂಥ ಒಂದು ಮೆಷಿನರಿನ ಮಾಡ್ಕೊಂಡಿದ್ದಾರೆ. ಈಗ ತೊಳೆದಾದ್ಮೇಲೆ ಅದನ್ನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ತಕ್ಕಂಥದ್ದು ಅಷ್ಟೇ ಪದ್ಧತಿ. ಅಂದ್ರೆ ಈ ಮಣ್ಣು ಎಲ್ಲ ಅಂಟ್ಕೊಂಡಿರುತ್ತೆ, ತೆಗಿಬೇಕಾಗುತ್ತೆ. ಆದ್ರೆ ಇತ್ತೀಚೆಗೆ ರೈತರ ಮಟ್ಟದಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಫ್ಯೂಮಿಂಗ್ ಮಾಡ್ತಕ್ಕಂಥ ಒಂದು ಪದ್ಧತಿ ಕೂಡ ಮಾಡ್ತಿದ್ದಾರೆ. ಅಂದ್ರೆ ಅದು ಮಿತಿಯಲ್ಲಿ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸಲಹೆ ಮಾಡ್ತೀನಿ. ಸಿಂಪಲ್ ಆಗಿ ನೀವು ಸಿಪ್ಪೆ ತೆಗೆದು 1 ವಾರ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು, ಒಣಶುಂಠಿ ಆಗುತ್ತೆ. ನಾವು ಒಣಶುಂಠಿ ರಿಕವರಿಗೆ ನೋಡೋದಾದ್ರೆ ಅಂದ್ರೆ ಹಸಿ ಶುಂಠಿ 100 ಕೆಜಿ ಇದ್ರೆ ಸಾಧಾರಣವಾಗಿ 20-25 ಕೆಜಿ ಅಷ್ಟು ಒಣಶುಂಠಿಯನ್ನ ಪಡಿಬಹುದು. ಅದಲ್ಲದೆ ಹಸಿ ಶುಂಠಿಯನ್ನ ಕೆಲವರು ಏನ್ ಮಾಡ್ತಾರೆ, ಉಪ್ಪಿನ ದ್ರಾವಣದಲ್ಲಿ ಶೇಖರಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ಕೂಡ ಉಂಟು. 30% ಉಪ್ಪಿನ ದ್ರಾವಣ ತಯಾರು ಮಾಡಿಕೊಂಡು ಸುಮಾರು ದಿವಸ ಇಡ್ಲಿಕ್ಕೆ, ಕೆಡದಿರ ಇಡ್ಲಿಕ್ಕೆ ಉಪ್ಪಿನ ದ್ರಾವಣದಲ್ಲಿ ಸಂಗ್ರಹಣೆ ಮಾಡುವ ಒಂದು ಪದ್ಧತಿ ಕೂಡ ಇದೆ. ಅದನ್ನ ಎಲ್ಲಿ ಸಾಧ್ಯವೋ ಅಲ್ಲಿ ಕೂಡ ಮಾಡ್ಕೋಬಹುದು ಅಂತ ಹೇಳ್ತೀನಿ ಸಂದರ್ಭ. ಇನ್ನ ಮುಖ್ಯವಾಗಿ ಈ ಬಿತ್ತನೆ ಗಡ್ಡೆಗಳು ನಮಗೆ ಬೇಕಾಗ್ತಾ ಇರ್ತವೆ. ನಮ್ಮಲ್ಲೇ ಬೆಳೆದಂತ ಬೆಳೆಯಿಂದ ಬಿತ್ತನೆ ಗಡ್ಡೆಗಳನ್ನು ಸಂಗ್ರಹಿಸಿ ದಾಸ್ತಾನು ಮಾಡುವಂತ ಕ್ರಮ ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ರೋಗರಹಿತ ತಾಕುಗಳನ್ನ ಗುರುತಿಸ್ಕೋಬೇಕು ಮೊದಲನೇದಾಗಿ. ಒಂದು 8 ತಿಂಗಳು ಬೆಳೆದಾಗಲೇ ನಾವು ಫಸ್ಟ್ ತಾಕುಗಳನ್ನ ಗುರುತಿಸ್ಕೊಂಡು ಆ ತಾಕುಗಳಿಂದ ಬಿತ್ತನೆ ಗಡ್ಡೆಯನ್ನ ಸಪರೇಟ್ ಮಾಡಿಕೊಂಡು ಅದನ್ನ ಆರಿಸಿ ಬೀಜಕ್ಕೋಸ್ಕರ ಅಂತಾನೆ ನಾವು ಗುರುತಿಸಿರ್ತಕ್ಕಂಥ ತಾಕುಗಳಿಂದ ಗಡ್ಡೆಗಳನ್ನ ತೆಗೆದಾದ್ಮೇಲೆ ಅವುಗಳನ್ನ ಚೆನ್ನಾಗಿ ತೊಳೆದು 0.3 ಅಂದ್ರೆ 3 ಗ್ರಾಂ ಮ್ಯಾಂಕೋಜಮ್ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಂತ ಲೆಕ್ಕ, ಪ್ಲಸ್ ಜೊತೆಗೆ ಕ್ವಿನಾಲ್ಪಾಸ್ 3 ml ಇಷ್ಟು ಪ್ರಮಾಣದ ಒಂದು ದ್ರಾವಣವನ್ನು ತಯಾರು ಮಾಡಿಕೊಂಡು ಅದರಲ್ಲಿ ಅದ್ದಿ ಆನಂತರ ಅವನ್ನ ಸ್ವಲ್ಪ ಒಣಗಿಸಿ ಗೋಣಿ ಚೀಲಗಳಲ್ಲಿ ಸಂಗ್ರಹಣೆ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇದು ಶುಂಠಿಯನ್ನ ಹಾರ್ವೆಸ್ಟ್ ಮಾಡಿದ್ಮೇಲೆ ಅಂದ್ರೆ ಮುಖ್ಯವಾಗಿ ಬಿದ್ದನೆ ಗಡ್ಡೆಗಳಿಗಾಗಿ ಕೊಯ್ಲಾದ್ಮೇಲೆ ನಮಗೆ ಸುಮಾರು 5-6 ತಿಂಗಳ ಶೇಖರಣೆ ಮಾಡಬೇಕಾಗುತ್ತೆ. ಈ ಒಂದು ಪದ್ಧತಿಯನ್ನ ಮಾಡಿ ಸ್ವಲ್ಪ ಒಣಗಿದ ಮರಳು ಅಥವಾ ಮರದ ಪುಡಿಯೊಂದಿಗೆ ಶೇಖರಣೆ ಮಾಡಿದ್ರೆ ಉತ್ತಮ ಅಂತ ಕಂಡು ಬಂದಿದೆ. ಅಂದ್ರೆ ಒಂದು 6-8 ತಿಂಗಳು ವಯಸ್ಸಾಗಿರುವಂತಹ ಬೆಳೆಯಿಂದ ಈ ಗಡ್ಡೆಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಬಿತ್ತನೆ ಗಡ್ಡೆಗಳನ್ನು. ಇನ್ನ ಈ ಶುಂಠಿ ಬೆಳೆಯ ಸಸ್ಯ ಸಂರಕ್ಷಣಾ ಕ್ರಮಗಳಿಗೆ ಬಂದ್ರೆ ಈ ಶುಂಠಿ ಬೆಳೆಯನ್ನು ಬಾರಿಸುವಂತ ಮುಖ್ಯವಾದ ಕೀಟಪೀಡೆ ಯಾವುದು ಅಂತೀರಿ? ಶುಂಠಿಯಲ್ಲಿ 2 ಪ್ರಮುಖ ಕೀಟಗಳು ಬರ್ತವೆ. ಮೊದಲನೇದಾಗಿ ಕಾಂಡ ಕೊರೆಯ ಹುಳ, ಮತ್ತೆ ಶುಂಠಿ ಬೆಳೆದಾದ್ಮೇಲೆ ಇಟ್ಟು ತೆಗಿನಿ, ಅಂದ್ರೆ ಗಡ್ಡೆಯಲ್ಲಿ ಇಟ್ಟು ತೆಗಿನಿ ಇರ್ತಕ್ಕಂಥದ್ದು. ಅಂದ್ರೆ ಇವೆರಡಕ್ಕೂ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಶುಂಠಿ 3 ತಿಂಗಳು 2 ತಿಂಗಳ ಹಂತದಲ್ಲಿ ಈ ಕಾಂಡ ಕೊರೆಯ ಹುಳ ಬಾಧ ಜಾಸ್ತಿ ಇರುತ್ತೆ. ಇದೇನು ಮರಿಗಳು ಏನ್ ಮಾಡ್ತಾವ ಅಂದ್ರೆ ಕಾಂಡವನ್ನು ಕೊರಿತವೆ, ಕೊರೆದಾದ್ಮೇಲೆ ಸುಳಿ ಒಣಗ್ತಾ ಹೋಗುತ್ತೆ. ಸೊ ಒಣಗಿದ ಮೇಲೆ ಅತುದಿ ಮುಗಿತು, ಮತ್ತೆ ಪಕ್ಕದಲ್ಲಿ ಮರಿ ಬರಬೇಕಾಗುತ್ತೆ. ಪ್ರಮುಖವಾದಂತ ಒಂದು ಲಕ್ಷಣ ಈ ಹಾನಿಯ ಲಕ್ಷಣ ಅಂತ ಹೇಳ್ಬೋದು. ಹತೋಟಿ ಮಾಡ್ತಕ್ಕಂತ ಒಂದು ಪದ್ಧತಿಯನ್ನು ನೋಡೋದಾದ್ರೆ ಈಗ ಡೈಮಿಥಿಯೋಟ್ ಸಾಮಾನ್ಯವಾಗಿ ದೊರೆತಕ್ಕಂತ ಕೀಟನಾಶಕ, ಅದನ್ನ 1.7 ml ಅಂದ್ರೆ 1.5 ml ಅಷ್ಟು 1 ಲೀಟರ್ಗೆ ಬಳಸಬಹುದು. ಇಲ್ಲಾಂದ್ರೆ ಮಾನೋಕ್ರೋಟೋಪಾಸ್ ಆದ್ರೆ 2 ml 1 ಲೀಟರ್ಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ಉಳಿದ ಬಾಧೆಯನ್ನು ನಿಯಂತ್ರಣ ಮಾಡಬಹುದು. ಅದರ ಜೊತೆಗೆ ನಾ ಹೇಳ್ದಾಗೆ ಶುಂಠಿಗೆ ಬರ್ತಕ್ಕಂಥ ಇನ್ನೊಂದು ಕೀಟ ಅಂದ್ರೆ ಇಟ್ಟು ತೆಗಿನಿ, ಅದು ಕೊಯ್ಲಿನ ನಂತರ ಹೆಚ್ಚು ಸಮಸ್ಯೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಏನೇನು ಇತ್ತು ಅಂದ್ರೆ ಕ್ಲೋರೋಪೈರಿಫಾಸ್ 2 ml ನಾವು ಸುರಿಬೇಕಾಗುತ್ತೆ, ಗಡ್ಡೆಗಳು ಸುರಿಬೇಕಾಗುತ್ತೆ. ಆದ್ರೆ ಅದು ಉಪಚಾರ ಮಾಡಬೇಕಾಗುತ್ತೆ. ಅಂದ್ರೆ 1 ಲೀಟರ್ ನೀರಿಗೆ 2 ml ಕ್ಲೋರೋಪೈರಿಫಾಸ್ ದ್ರಾವಣವನ್ನು ಹಾಕೊಂಡು ಕರಗಿಸ್ಕೊಂಡು ಅದರಿಂದ ಉಪಚರಿಸಬೇಕಾಗುತ್ತೆ. ಗಡ್ಡೆಗಳಿಗೆ ಸುರಿಬೇಕು ಬೆಡ್ಗೆ, ಎಲ್ಲಿ ಸಮಸ್ಯೆ ಇದೆ ಅನ್ನೋ ಕಡೆ. ಇಲ್ಲ ಅಂದ್ರೆ ಅದನ್ನ ಗಡ್ಡೆ ಕೊಯ್ಲಾದ್ಮೇಲೆ ಅದನ್ನು ಉಪಚಾರ ಮಾಡಬಹುದು ಅಂತ ಹೇಳ್ಬೋದು. ಇನ್ನ ರೋಗಗಳು ಯಾವ್ಯಾವ ಬರ್ತವೆ ಅಂತೀರಿ ಶುಂಠಿ ಬೆಳೆಗೆ? ಶುಂಠಿ ಬೆಳೆಗೆ ಒಂದು ಗಡ್ಡೆ ಕೊಳೆ ರೋಗ ಮುಖ್ಯವಾದಂತ ರೋಗ ಅದು. ಇದರಲ್ಲಿ 2 ರೋಗಾಣುಗಳು ಸೇರ್ಕೊಂಡಿರುತ್ತೆ, ಅದರ ಜೊತೆಗೆ ಕೆಲವು ಸಮಯದಲ್ಲಿ ಜಂತುಗಳು ಕೂಡ ಸೇರ್ಕೊಳ್ಳುತ್ತೆ. ಅಂದ್ರೆ ಬ್ಯಾಕ್ಟೀರಿಯಾ ಒಂದು, ಎರಡನೇದಾಗಿ ಒಂದು ಫಂಗಸ್ ಅಂದ್ರೆ ಶಿಲೀಂಧ್ರ ಒಂದು, ಬ್ಯಾಕ್ಟೀರಿಯಾ ಒಂದು, ಮತ್ತೊಂದು ಜಂತುಗಳು. ಈ 3 ಸೇರಿ ಶುಂಠಿ ಗಡ್ಡೆ ಕೊಳೆ ರೋಗಕ್ಕೆ ಕಾರಣ ಆಗಿರ್ತವೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ರೋಗವನ್ನು ನಿಯಂತ್ರಣ ಮಾಡಕ್ಕೆ ಸಮಗ್ರವಾದಂತ ಒಂದು ಪದ್ಧತಿ ಅನುಸರಿಸಬೇಕಾಗುತ್ತೆ. ಸಮಗ್ರ ಪದ್ಧತಿ ಅಂತ ನೋಡೋದಾದ್ರೆ ಒಳ್ಳೆ ಗಡ್ಡೆಯನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಅದನ್ನ ಬೀಜೋಪಚಾರ ಮಾಡ್ಕೊಳ್ತಕ್ಕಂಥದ್ದು, ನಾಟಿ ಮಾಡಿದಾಗ ನಾಟಿ ಮಾಡೋ ಸಂದರ್ಭದಲ್ಲಿ ಚೆನ್ನಾಗಿ ಬಸಕಾಲುಗಳನ್ನು ಕೊಡ್ತಕ್ಕಂಥದ್ದು, ಬಸಿಯನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಏನು ಈ ಗಡ್ಡೆ ಕೊಳೆ ರೋಗ ಬಂದಿರುತ್ತೋ ಅಂತ ಒಂದು ಪ್ರದೇಶಕ್ಕೆ ಕೆಲವು ಶಿಲೀಂಧ್ರನಾಶಕಗಳಾದ ಉದಾಹರಣೆಗೆ 2 ಗ್ರಾಂ ಕ್ಯಾಪ್ಟಾನ್ ಇರ್ಬೋದು, ಅಥವಾ ಮ್ಯಾಂಕೋಜಬ್ 2 ಗ್ರಾಂ ಪುಡಿ, ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಬರುತ್ತೆ, ಅದು 3 ಗ್ರಾಂ. ಈ ಕೆಮಿಕಲ್ಸ್ ಅಲ್ಲಿ ಯಾವುದೇ ಒಂದನ್ನ 1 ಲೀಟರ್ ನೀರಿಗೆ ಬೆರೆಸ್ಕೊಂಡು ಅದನ್ನ ಸುರಿಬೇಕು, ಗಡ್ಡೆಗೆ ಸುರಿಬೇಕು. ಯಾಕಂದ್ರೆ ರೋಗಾಣು ಸಾಮಾನ್ಯವಾಗಿ ಮಣ್ಣಿನಲ್ಲೇ ಹರಡುತ್ತೆ. ಆ ದೃಷ್ಟಿಯಿಂದ ಇದನ್ನ ಸಿಂಪರಣೆಗಿಂತ ಈ ಬೆಡ್ಗಳು ಸುರಿಯೋದು ಬಹಳ ಮುಖ್ಯ. ಬುಡಕ್ಕೆ ಹಾಕ್ಬೇಕು, ಬುಡಕ್ಕೆ ಹಾಕ್ಬೇಕಾಗುತ್ತೆ. ಇದು ಮುಖ್ಯವಾಗಿ ಗಡ್ಡೆ ಕೊಳೆ ರೋಗ. ಗಡ್ಡೆ ಕೊಳೆ ರೋಗ ಇನ್ಯಾವ ರೋಗ ಬರುತ್ತೆ? ಅದ್ರ ಜೊತೆಗೆ ಎಲೆ ಚುಕ್ಕೆ ರೋಗ ಸ್ವಲ್ಪ ಮಟ್ಟಿಗೆ ಕಾಣಬಹುದು, ಹೆಚ್ಚು ಮಳೆ ಪ್ರದೇಶದಲ್ಲಿ ಅಥವಾ ಯಾವಾಗ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರುತ್ತೋ ಅಂತ ಸಂದರ್ಭದಲ್ಲಿ ಚುಕ್ಕೆಗಳು ಕಾಣಿಸ್ಕೋತವೆ ಎಲೆಗಳ ಮೇಲೆ. ಇದನ್ನ ಸುಲಭವಾಗಿ ನಿಯಂತ್ರಣ ಮಾಡಬಹುದು. ಉದಾಹರಣೆಗೆ ಮ್ಯಾಂಕೋಜಬ್ ದ್ರಾವಣ ಏನಿದೆ 2 ಗ್ರಾಂ 1 ಲೀಟರ್ಗೆ ಹಾಕಿ ಸಿಂಪರಣೆ ಮಾಡ್ತಕ್ಕಂಥದ್ದು. ಬೋರ್ಡ್ ತಯಾರು ಮಾಡ್ಕೊಳ್ತಕ್ಕಂಥ ರೈತರಿದ್ರೆ 1% ಬೋರ್ಡವನ್ನು ಕೂಡ ಇದಕ್ಕೆ ಸಿಂಪರಣೆ ಮಾಡಿ ಈ ಒಂದು ಎಲೆ ಚುಕ್ಕೆ ರೋಗವನ್ನು ನಿಯಂತ್ರಣ ಮಾಡಬಹುದು. ಇನ್ನ ಈ ಲಘು ಪೋಷಕಾಂಶಗಳ ಮಿಶ್ರಣ ಇಂಥದ್ದನ್ನ ಸಿಂಪರಣೆ ಮಾಡಬೇಕಾಗತ್ತ? ಈಗ ಒಂದು ಉದಾಹರಣೆಗೆ ISR ಕಾಲಿಕಟ್ಟವರು ಒಂದು ಸಂಶೋಧನೆಯನ್ನು ಹೊರಬಂದಿರತಕ್ಕಂತಹ ISR ಜಿಂಜರ್ ಸ್ಪೆಷಲ್ ಅಂತ ಹೇಳ್ತಾರೆ, ಶುಂಠಿ ವಿಶೇಷ, ಶುಂಠಿ ವಿಶೇಷ ಅಂತ. ಇದರಲ್ಲೇ ಲಘು ಪೋಷಕಾಂಶಗಳು ಸೇರ್ಕೊಂಡಿದ್ದಾವೆ, ಅದ ಒಂದು ಮಿಶ್ರಣ. ಅದು ಈ ಒಂದು ಸಂಸ್ಥೆ ಶಿಫಾರಸಿನಂತೆ 3-4 ಸಾರಿ ಶುಂಠಿಗೆ ಸಿಂಪರಣೆ ಮಾಡಬಹುದು ಅಂತ ಹೇಳ್ತಾರೆ. ನಾಟಿ ಆದ್ಮೇಲೆ 1 ತಿಂಗಳಿಗೆ ಅಂದ್ರೆ 5 ಗ್ರಾಂ 1 ಲೀಟರ್ ಪ್ರಮಾಣದಲ್ಲಿ ಮೂವತ್ತನೇ ದಿವಸ, ಅರವತ್ತನೇ ದಿವಸ, ತೊಂಬತ್ತನೇ ದಿವಸ, 120ನೇ ದಿವಸ ಮೂರರಿಂದ ನಾಲ್ಕು ಸಾರಿ ಸಿಂಪರಣೆ ಮಾಡೋದ್ರಿಂದ ಶುಂಠಿ ಇಳುವರಿಯಲ್ಲಿ ಶೇಕಡ 20% ಜಾಸ್ತಿ ಮಾಡಬಹುದು ಅಂತ ಸಂಶೋಧನೆಯಿಂದ ಕಂಡು ಬಂದಿದೆ. ಅದನ್ನು ಬಳಸಬಹುದಾಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಶುಂಠಿ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ವೈ ಚಂದ್ರಶೇಖರ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 944-82-55-87-73. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 944-82-55-87-73. ತುಂಬ ಸಂತೋಷ ಡಾಕ್ಟರ್ ಚಂದ್ರಶೇಖರ್ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಶುಂಠಿ ಬೇಸಾಯದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಶುಂಠಿ ಕೃಷಿ ಕುರಿತು ಯಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಡಾಕ್ಟರ್ ಎಸ್ ವೈ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಪಿಎಂ ಜಗದೀಶ್. ನಾಳಿನ 6:51 ಕೃಷಿರಂಗದಲ್ಲಿ ಗ್ಲಾಡಿಯೋಲಿಸ್ ಬೇಸಾಯ ಕುರಿತು ಡಾಕ್ಟರ್ ಡಿಪಿ ಕುಮಾರ್ ಅವರೊಂದಿಗೆ ಸಂದರ್ಶನ, ನಂತರ ಕಾಫಿ ಬಿಳಿಕಾಂಡ ಕುರಿತು ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ: ಅಂತಾರಾಷ್ಟೀಯ ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ ಅರೇಬಿಕಾ ಪಾರ್ಚ್ಮೆಂಟ್ 23,400 ರೂಪಾಯಿಗಳಿಂದ 24,100 ರೂಪಾಯಿ, ಅರೇಬಿಕಾ ಚೆರಿ 12,500 ರೂಪಾಯಿಯಿಂದ 13,800 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 20,200 ರೂಪಾಯಿಯಿಂದ 20,700 ರೂಪಾಯಿ, ರೊಬಸ್ಟಾ ಚೆರಿ 11,800 ರೂಪಾಯಿಗಳಿಂದ 12,700 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಸುದ್ದಿ ಜುಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಡೆಯಿಂದ ಮಡಿಕೇರಿನ ಗಾಂಧಿ ಭವನದಲ್ಲಿ ಇಂದು ಮಡಿವಾಳ ಮಾಚಿದೇವರ ಹುಟ್ಟುಹಬ್ಬ ಕಾರ್ಯಕ್ರಮ ನಡೆದು ಕಾರ್ಯಕ್ರಮ ಶುರು ಮಾಡಿ ಮಾತಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾನವು, ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದ ಬೇರೆ ಬೇರೆ ಯೋಜನೆಗಳಿದ್ದು ಈ ಯೋಜನೆಗಳನ್ನ ಬಳಸಿಕೊಂಡು ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿ ಸಾಧಿಸೋಕು ಅಂತ ಕರೆ ಕೊಟ್ಟೋ. ಈ ಸಂದರ್ಭ ಮಾತಾಡಿದ ನಿವೃತ್ತ ಶಿಕ್ಷಕ ಬಿಸಿ ಶಂಕರಯ್ಯನವು, ಮಡಿವಾಳ ಮಾಚಿದೇವ ಬಟ್ಟೆಗಳನ್ನ ಶುಚಿ ಮಾಡಿಕೊಂಡು ಶುಚಿ ಇದ್ದರೆ ಜೀವನ ಸಾರ್ಥಕ ಅಂತ ತೋರಿಸಿಕೊಟ್ಟಳು ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಗಣ್ಯರು ಹಾಜರಿದ್ದು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ರಾಜ್ಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ಇವರ ಕೂಡುಕೂಟಲ್ಲಿ ಅಂಗಾಂಗ ದಾನ ಇದರ ಬಗೆಯಲ್ಲಿ ಜಾಗೃತಿ ಕಾರ್ಯಕ್ರಮ ಇದೇ ತಿಂಗಳ 4 ಹೊತ್ತಾರೆ 10 ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಬಿ ಬ್ಲಾಕ್ ಕಾಲೇಜು ಸಭಾಬಾಡಿಯಲ್ಲಿ ನಡೆಯಕೊಟ್ಟು. ಕಾರ್ಯಕ್ರಮದಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ, ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣನವರು ಸೇರಿದಂಗೆ ಗಣ್ಯರು ಭಾಗವಹಿಸುವೆ ಅಂತ ಗೊತ್ತಾವಟು. ಕೊಡಗು ಜಿಲ್ಲಾಧಿಕಾರಿಗ ಅಧ್ಯಕ್ಷರು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಕೊಡಗು ಜಿಲ್ಲೆ ಇವರೊಟ್ಟಿಗೆ ಕೊಡಗು ಪ್ರವಾಸೋದ್ಯಮಲ್ಲಿ ಇದೇ ಸುರುಣಸಲ ಜಿಲ್ಲೆನ ಪೂರಾ ಮಾಹಿತಿ ಇರುವ ಹೊಸ ಅಧಿಕೃತ ವೆಬ್ಸೈಟ್ www.explorekodagu.com ಮತ್ತೆ ಹೊಸ ಸಾಮಾಜಿಕ ಜಾಲತಾಣನ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವು ಮಡಿಕೇರಿ ತಾಲೂಕು ಭಾಗಮಂಡಲಲ್ಲಿ ಉದ್ಘಾಟನೆ ಮಾಡಿದ್ರು. ಈ ವೆಬ್ಸೈಟ್ಲಿ ಜಿಲ್ಲೆಗೆ ಭೇಟಿ ಕೊಡುವ ಪ್ರವಾಸಿಗಳಿಗೆ ನೋಂದಾಯಿತ ಪ್ರಮಾಣೀಕೃತ ಹೋಮ್ಸ್ಟೇ, ರೆಸಾರ್ಟ್, ರೆಸ್ಟೋರೆಂಟ್, ಟ್ಯಾಕ್ಸಿ, ಟ್ಯಾಕ್ಸಿ ಡ್ರೈವರ್ಗ ಪ್ರವಾಸಿ ಜಾಗೆಗಳ ಪಟ್ಟಿ ಇದ್ದು ಕೊಡಗಿನ ಪೊರ್ಲುನ ಪ್ರವಾಸಿ ಜಾಗೆಗಳನ್ನ ಇನ್ನೂ ಪೊರ್ಲುಲಿ ತೋರಿಸಿಕೆ ಮೀಸಲಾಗಿರುವ ಆನ್ಲೈನ್ ವೇದಿಕೆ ಇದಾಗುಟ್ಟು. 2024-25 ಸಾಲಲ್ಲಿ ಕೃಷಿ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಸಾಮಾನ್ಯ ವರ್ಗದವಕ್ಕೆ ಸ್ಪಿಂಕ್ಲರ್ ತಕಂಬಕ್ಕೆ ಶೇಕಡ 90% ಸಹಾಯ ಹಣ ಕೊಡ್ತಿದ್ದು ರೈತರು ಅವರ ಹತ್ತಿರದ ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಆಧಾರ್ ಕಾರ್ಡ್, ಆರ್ಟಿಸಿ, ಬ್ಯಾಂಕ್ ಪಾಸ್ ಪುಸ್ತಕ, ಜೆರಾಕ್ಸ್ ಮತ್ತೆ 2 ಫೋಟೋ ಕೊಟ್ಟು ಅರ್ಜಿ ಒಪ್ಪಿಸಕ. 1 ಎಕರೆಗಿಂತ ಜಾಸ್ತಿ ಮತ್ತೆ 1 ಎಕರೆಗಿಂತ ಕಡಿಮೆ ಇರೋ ಸಹ ಈ ಯೋಜನೆನ ಪ್ರಯೋಜನ ಪಡ್ಕೊಳಕ. ಸೋಮವಾರಪೇಟೆ ಮತ್ತೆ ಕುಶಾಲನಗರ ತಾಲೂಕು ವ್ಯಾಪ್ತಿನ ಎಲ್ಲಾ ರೈತರು ಇದರ ಪ್ರಯೋಜನ ಪಡ್ಕೊಳ್ಳುವಂಗೆ ಸೋಮವಾರಪೇಟೆನ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸೋಳು. ಪೊನ್ನಂಪೇಟೆನ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ದೀಪ್ತಿ ದೇಚಮ್ಮನೌಕೆ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿ ಸಿಕ್ಕಿತು. ಇವರ ಮಧ್ಯ ಪಶ್ಚಿಮ ಘಟ್ಟಗಳಲ್ಲಿನ ಕಾಫಿ ಆಧಾರಿತ ಕೃಷಿ ಅರಣ್ಯದಲ್ಲಿ ಪೋಷಕ ಮತ್ತು ನಿಯಂತ್ರಕ ಪರಿಸರ ವ್ಯವಸ್ಥೆಯ ಸೇವೆಗಳ ಮೌಲ್ಯಮಾಪನ ತೇಳುವ ಸಂಶೋಧನಾ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಸಿಕ್ಕಿದ್ದು ಶಿವಮೊಗ್ಗದಲ್ಲಿ ನಡೆದ 9ನೇ ಘಟಿಕೋತ್ಸವದಲ್ಲಿ ರಾಜ್ಯಪಾಲರಿಂದ ಇವು ಪದವಿ ಪಡ್ಕೊಂಡು. ಮಾದಾಪುರ ಅರಣ್ಯ ವಲಯಕ್ಕೆ ಸೇರಿದ ಕಾಜೂರುಲಿ ಸಾರ್ವಜನಿಕರನ್ನ, ಅಲ್ಲಿ ವಾಸ ಇರುವ ಗ್ರಾಮಸ್ಥರನ್ನ ಮತ್ತೆ ವಾಹನಗಳಲ್ಲಿ ಓಡಾಡುತ್ತಿದ್ದವರನ್ನ ಹೆದರಿಸಿಕೊಂಡು ಇರುವಂಗೆ ಮಾಡಿದ್ದ ಕಾಜೂರು ಕರ್ಣಾಂತ ಹೇಳುವ 40 ವರ್ಷದ ಕಾಡಾನೆನ ಅರಣ್ಯ ಇಲಾಖೆನ ಸಿಬ್ಬಂದಿಗ ಸೆರೆ ಹಿಡಿದಿದ್ದು ಈ ಬಗೆಯಲ್ಲಿ ಶಾಸಕ ಡಾಕ್ಟರ್ ಮಂತರ್ಗೌಡನವು ಅಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಹಂಗೆ ಅರಣ್ಯ ಇಲಾಖೆನ ಅಧಿಕಾರಿಗಳನ್ನ ಮತ್ತೆ ಸಿಬ್ಬಂದಿಗಳನ್ನ ಅಭಿನಂದಿಸಿದರು. ಜಾರ್ಖಂಡ್ ರಾಜ್ಯದ ರಾಂಚಿಲಿ ನಡೀತಿರುವ ಪಿಯುಸಿ ಹೆಣ್ಣು ಮಕ್ಕಳ ರಾಷ್ಟೀಯ ಹಾಕಿ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಕೇರಳ ತಂಡದ ವಿರುದ್ಧ ಗೆದ್ದು ಸೆಮಿಫೈನಲ್ಗೆ ಆಯ್ಕೆಯಾಗಿದ್ದು ಕೊಡಗು ಜಿಲ್ಲೆನ ದಿಶಾ ನಿದ್ಯಮಲೆ 1 ಮತ್ತು 2ನೇ ಸುತ್ತಲಿ 3 ಮತ್ತು 1 ಗೋಲು ಹೊಡೆದು ಜಿಲ್ಲೆನ ಕ್ರೀಡಾ ಪ್ರೇಮಿಗಳ ಮನಸ್ಸು ಗೆದ್ದಳು. ಜಿಲ್ಲೆನ ಆಲೂರು ಸಿದ್ದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹುತಾತ್ಮ ಯೋಧ ದಿವಿನ್ ಪಳಂಗೋಟು ಅವರ ನೆನಪುಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆದು ಶಿಬಿರದಲ್ಲಿ ಜಿಲ್ಲಾ ಕೇಂದ್ರ ಆಸ್ಪತ್ರೆನ ವೈದ್ಯಾಧಿಕಾರಿ ಡಾಕ್ಟರ್ ಕೆ ಕರುಂಬಯ್ಯ, ಆಲೂರು ಸಿದ್ದಾಪುರ ರೋಟರಿ ಕ್ಲಬ್ನ ಸದಸ್ಯರು ಸೇರಿದಂಗೆ ಆರೋಗ್ಯ ಕೇಂದ್ರದ ಸಿಬ್ಬಂದಿಗ ಹಾಜರಿದ್ದು. ಕರ್ನಾಟಕ ರಾಜ್ಯ ರೈಫಲ್ ಅಸೋಸಿಯೇಷನ್, ರಾಜ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಒಲಿಂಪಿಕ್ ಅಸೋಸಿಯೇಷನ್ನ ಕೂಡುಕೂಟಲಿ ಬೆಂಗಳೂರಲ್ಲಿ ನಡೆದ ರಾಜ್ಯ ಮಟ್ಟದ ಶೂಟಿಂಗ್ ಪೈಪೋಟಿಲಿ ಗೋಣಿಕೊಪ್ಪ ಕಾಲ್ಸ್ ಶಾಲೆನ ವಿದ್ಯಾರ್ಥಿ ನಿಶಾಂತ್ ಪಿ ಜಮದಗ್ನಿ 80 ಮೀಟರ್ ಪಿಸ್ತೂಲ್ ವಿಭಾಗದಲ್ಲಿ ಚಿನ್ನದ ಪದಕ ಪಡ್ಕೊಂಡುಟು. ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಕಡೆಯಿಂದ ನಡೆದ ರಾಜ್ಯ ಮಟ್ಟದ ಜಿಮ್ನಾಸ್ಟಿಕ್ ಪೈಪೋಟಿಲಿ ಕೂಡಿಗೆ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಗ ಎಚ್ಎಂ ಅಪೇಕ್ಷಾ ಮತ್ತೆ ನವ್ಯಶ್ರೀ ಗೆದ್ದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದು ಇವು ಕೋಲ್ಕತ್ತಲ್ಲಿ ನಡೆಯಕ್ಕಿರುವ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಎಆರ್ಎಂ ಕಿಯಾ ಮೋಟಾರ್ಸ್ ನಲ್ಲಿ ನೂತನ ಮಾಡೆಲ್ ಕಾರ್ ಸೈರಸ್ ಲಾಂಚ್ ಆಗಿದೆ. ಬುಕಿಂಗ್ ಹಾಗೂ ಟೆಸ್ಟ್ ಡ್ರೈವ್ಗೆ ಸಂಪರ್ಕಿಸಿ ಎಆರ್ಎಂ ಕಿಯಾ ಕುಶಾಲನಗರ ಹಾಗೂ ಗೋಣಿಕೊಪ್ಪಲು. ಕಾಂಟ್ಯಾಕ್ಟ್ ಪುನೀತ್ 9606048734. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್.